ಸತ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವಕ್ರೇಣ ಮಿಥ್ಯೇವ ಖಲು ತೇ ಸ್ಮೃತಾ ಸಪ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ಮಿಥ್ಯೇವ ಖಲು ತೇ ಸ್ಮೃತಾ ಮಿಥ್ಯೇವ ಖಲು ತೇ ಸ್ಮೃತಾ. ಒಂದು ಚಿಕ್ಕದಾದಂತಹ ಆಬ್ಜೆಕ್ಷನ್ ಇದೆ. ಎಚ್ಚರದಲ್ಲಿ ಹಸಿವು ನೀರಡಿಕೆಗಳಾದಾಗ, ಬಾಯಾರಿಕೆ ಆದಾಗ, ಅನ್ನ ಆಹಾರ ವಾಹನ ಇತ್ಯಾದಿಗಳನ್ನು ಉಪಯೋಗಿಸ್ಕೊಳ್ತೀವಿ. ಇದನ್ನು ಬಾಯಾರಿಕೆಯನ್ನು ಹಸಿವೆಯನ್ನು ಹಿಂಗಿಸಿಕೊಳ್ತೀವಿ. ಹೀಗಾಗಿ ಎಚ್ಚರದ ವಿಷಯಗಳು, ವಸ್ತುಗಳು, ಪದಾರ್ಥಗಳು, ವ್ಯಕ್ತಿಗಳು ನಿಷ್ಪ್ರಯೋಜಕರಾಗಿದ್ದಾರೋ ಸಪ್ರಯೋಜಕರಾಗಿದ್ದಾರೆ. ಅದೇ ವಾಹನ ಕನಸನಾಗಿತ್ತಾದ್ರೂ ಉಪಯೋಗ ಬರ್ತದ ನೋಡಿ. ನೀವೇನಲ್ಲಿ ಕನಸು ಜಾಗೃತ ಎರಡು ಒಂದೇ ಅಂತ ಹೇಳಿದ್ರಿ, ಆದ್ರೆ ನಾವು ಕಂಡು ಬಂದದಿಗೆ ಎರಡು ಒಂದೇ ಅಲ್ಲ. ಇವು ಜಾಗೃತ ಉಪಯೋಗಕ್ಕೆ ಬರ್ತದೆ, ಪ್ರಯೋಜನ ಜಾಗೃತದಿಂದ ಪ್ರಯೋಜನ ಇದೆ. ಸ್ವಪ್ನದಿಂದ ಏನ್ ಪ್ರಯೋಜನ ಇದೆ? ನಿಷ್ಪ್ರಯೋಜಕ. ಆದ್ದರಿಂದ ಎರಡು ಒಂದ ಅಂತ ಹೇಳೋದು ಹಂಗೆ ಹೇಳಿಕೊಡ್ಬಾರ್ದು, ತಪ್ಪದ ಹಂಗೆ ಹೇಳೋದು. ಭಾಷೆಕಾರ ಬರೆ ಹಾಗಲ್ಲಪ್ಪ, ತತ್ತನ್ನ ತತ್ತನ್ನ ಅಂದ್ರೆ ಹಾಗಲ್ಲ. ಮತ್ತೆ ಹೇಗೆ ಅವನು ಪ್ರಶ್ನೆ ಕೇಳ್ತಾನೆ, ಅಕಸ್ಮಾತ್. ಮತ್ತೆ ಯಾವ ಥರ ಅರ್ಥ ಮಾಡ್ಕೋಬೇಕು ಹೇಳ್ತೀವಿ. ಕೇಳು, ಯಾವುದನ್ನ ಸಪ್ರಯೋಜನ ಅಂತಲೇ ಹೇಳ್ತೀವೋ ಅದು ಜಾಗೃತದಲ್ಲಿ ನಿಷ್ಪ್ರಯೋಜಕವಾಗಿರ್ತದೆ. ಜಾಗೃತದಲ್ಲಿ ಯಾವುದು ಸಪ್ರಯೋಜಕವಾಗಿರ್ತದೆ ಅದು ನಿದ್ರೆಯ ಒಳಗೆ ನಿಷ್ಪ್ರಯೋಜ, ಕನಸಿನಲ್ಲಿ ನಿಷ್ಪ್ರಯೋಜ. ಆದ್ದರಿಂದ ಅಲ್ಲಿಯೂ ಆದಿ ಇಲ್ಲ ಅಂತ ಇಲ್ಲ, ಇಲ್ಲಿಯೂ ಆದಿ ಇಲ್ಲ ಅಂತ ಇಲ್ಲ, ಅಲ್ಲಿಯೂ ಆದಿ ಮತ್ತು ಅಂತ ಇದೆ, ಕನಸಿನಲ್ಲಿಯೂ ಆದಿ ಮತ್ತು ಅಂತ ಇದೆ. ಆದ್ದರಿಂದ ಒಂದಕ್ಕೂ ಏನಾಗ್ತವೆ, ಆದಿ ಅಂತಗಳು ಇರುವುದರಿಂದ ಅವು ಎರಡೂ ಕೂಡ ಸುಳ್ಳು ಎಂದೇ ಸಿದ್ಧವಾಗುತ್ತವೆ, ಅವು ಎರಡೂ ಕೂಡ ಮಿಥ್ಯ ಎಂದೇ ಸಿದ್ಧವಾಗುತ್ತವೆ. ಆದಿ ಅಂತವತ್ವೇನ ಮಿಥ್ಯಾ ಏವ ಕರುತೆ ಸುತಃ. ಅವು ಎರಡು ಯಾವೆರಡು? ಜಾಗೃತ ಮತ್ತು ಸ್ವಪ್ನಗಳೆರಡೂ ಕೂಡ ನಿಷ್ಪ್ರಯೋಜಕವೆಂದೇ ಸಿದ್ಧವಾಗುತ್ತದೆ. ಭಾಷೆ ನೋಡಿ, 86 ಶ್ಲೋಕ ಆಗಿದೆಯಲ್ಲ, ಸಪ್ರಯೋಜನತಾ ತೇಷಾಂ ಸ್ವಪ್ನೆ ವಿಪ್ರತಿಪದ್ಯತೆ ತಸ್ಮಾತ್ ಆದಿ ಅದನ್ನ ನೋಡಿ, ತಸ್ಮಾತ್ ಆದಿ ಅಂತವತ್ವೇನ ಮಿಥ್ಯಾ ಏವ ಕಲುತೆ ಸ್ಮೃತಃ. ಭಾಷ್ಯ, ಯಸ್ಮಾ ಸಪ್ರಯೋಜನತಾ ದೃಷ್ಟಾ ಯಾ ಅನ್ನಪಾನಾದೀನಾ ಸಾ ಸ್ವಪ್ನೇ ವಿಪ್ರತಿಪದ್ಯತೆ. ಯಾವ ಅನ್ನಪಾನಾದಿಗಳಿಂದ ಜಾಗೃತಾವಸ್ಥೆಯಲ್ಲಿ ಸಪ್ರಯೋಜಕ ಅಂತ ನೀವು ಅಂದ್ಕೊಂಡಿರೋ, ಅರ್ಥಾತ್ ಹಸಿವೆ ಆಗಿತ್ತು ಅನ್ನವನ್ನು ಊಟ ಮಾಡಿದೆ, ಹೊಟ್ಟೆ ತಿಂತು, ನೀರಡಿಕಾಗಿತ್ತು, ಬಾಯಾರಿಕೆ ಆಗಿತ್ತು, ನೀರನ್ನು ಕುಡಿದ್ರೆ ಬಾಯಾರಿಕೆ ಹೋಯಿತು ಅಂತ ಏನು ಸಪ್ರಯೋಜನ ಆಗಿದೆಯೋ ಎಲ್ಲಿ ಎಚ್ಚರದಲ್ಲಿ, ಅದು ಕನಸಿನೊಳಗೆ ಏನಾಗ್ತದೆ, ಕನಸಿನಲ್ಲಿ ಸ್ವಪ್ನೆ ವಿಪ್ರತಿ ಪದ್ಧತಿ, ಸ್ವಪ್ನದಲ್ಲಿ ಅದು ವಿರುದ್ಧ ಅರ್ಥವನ್ನು ಕೊಡುವ ಸಾಧ್ಯತೆ ಇದೆ. ಏನು ವಿರುದ್ಧ ಅರ್ಥ ಹೇಳ್ರಿ? ಅಲ್ಲಿ ಹಸಿವಾಗಿ ಊಟ ಮಾಡಿರ್ತೀಯ, ಆದ್ರೆ ಇಲ್ಲಿ ಕನಸಿನೊಳಗೆ ಏನಾಗಿರ್ತದೆ, ಹಸಿವಿರ್ತದೆ. ಅಲ್ಲಿ ಹೊಟ್ಟೆ ತುಂಬಾ ಕಂಠ ತುಂಬಾ ಊಟ ಮಾಡಿರ್ತೀಯ, ಇಲ್ಲಿ ಬಾಯ ಬಡ್ಕೊಂಬಷ್ಟು ಹಸಿವಾಗಿರುತ್ತೆ. ವಿರುದ್ಧ ಆಯ್ತಾ ಇಲ್ಲ? ವಿಪ್ರತಿ ಪದ್ಧತಿ, ಸ್ವಪ್ನೆ ವಿಪ್ರತಿ ಪದ್ಧತಿ, ಜಾಗೃತಿಗೆ ವಿರುದ್ಧವಾದಂತಹ ಅನುಭವಗಳು ಆಗುತ್ತವೆ. ಜಾಗರಿತೆ ಹಿ ಭುಕ್ತ್ವಾ, ಜಾಗರಿತೆ ಹಿ ಭುಕ್ತ್ವಾ, ಪೀತ್ವಾ ಚ, ಪೀತ್ವಾ ಚ, ತೃಪ್ತಃ, ತೃಪ್ತಃ, ವಿನಿವರ್ತಿತ, ವಿನಿವರ್ತಿತ, ತೃಪ್ತ ಸುಪ್ತ ಮಾತ್ರ ಇವ, ಸುಪ್ತ ಮಾತ್ರ ಇವ, ಶುದ್ಧಿಪಾಸಾದಿ, ಶುದ್ಧಿಪಾಸಾದಿ, ಆತ್ಮ ಆತ್ಮ, ಅಹೋರಾತ್ರ ಅಹೋರಾತ್ರ, ಉಪಾಸಿತ ಉಪಾಸಿತ, ಉಪೋಷಿತ ಉಪೋಷಿತ, ಅಭುಕ್ತವಂತ ಅಭುಕ್ತವಂತ, ಆತ್ಮಾನಂ ಮನ್ಯತೆ ಆತ್ಮಾನಂ ಮನ್ಯತೆ. ಇಷ್ಟು ಕಂಠಫಲ ಊಟ ಮಾಡಿಲ್ಲ ಮಾಡಿದ್ರು ಕೂಡ ಜಾಗೃತ ಅವಸ್ಥೆಯಲ್ಲಿ ಇಷ್ಟೆಲ್ಲ ಭುಕ್ತ್ವ ಪೀತ್ವ ಎಲ್ಲ ಮಾಡಿ ಸ್ವಪ್ನವನ್ನು ಪ್ರವೇಶ ಮಾಡಿ ಏನಾಗಿರ್ತಾನಲ್ಲಿ ಅಭುಕ್ತವಂತಂ ವತ್, ಅಭುಕ್ತವಂತಂ, ಏನು ಊಟ ಮಾಡೇ ಇಲ್ಲಪ್ಪ. ಇನ್ಫ್ಯಾಕ್ಟ್ ಇವತ್ತಲ್ಲ ಮೂರು ದಿವಸ ಆಯ್ತು ಊಟ ಮಾಡಿ. ಎಲ್ಲಿ ಹೇಳ್ತಾನೆ? ಈಗಿನ್ನು ಕಂಡು ಮಠ ಊಟ ಮಾಡಿ ಮಲಗಿರ್ತಾನೆ. ಅಲ್ಲಿ ಆ ರೀತಿ ಅಭಿಪ್ರಾಯ ಪಡ್ತಾನೆ. ಹೀಗಾಗಿ ಸುಪ್ತ ಪೀತ ಚ ತೃಪ್ತ ವಿನಿವರ್ತಿತ್ವ ಚ ಸುಪ್ತ ಮಾತ್ರ ಇವ ಕ್ಷುತ್ ಪಿಪಾಸಾದಿ ಆರ್ಥಂ ಅಹೋರಾತ್ರ ಉಪೋಷಿತಂ ಅಭುಕ್ತವಂತಂ ಅಂತ ತನ್ನಂತಾನು ತಿಳ್ಕೊಂಬ ಸಾಧ್ಯತೆ ಇದೆ. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದವನು ಇವನೇ ಇವನೇ. ಅಲ್ಲಿ ನಾನು ಎಷ್ಟೋ ದಿನ ಆಯ್ತು ಊಟ ಮಾಡೇ ಇಲ್ಲ ಅಂತ ಹೇಳ್ಕೊಳ್ಳೋನು ಅವನು. ಈ ಇಬ್ಬರಲ್ಲಿ ಯಾರನ್ನ ನಾವು ಸ್ವೀಕಾರ ಮಾಡ್ಬೇಕು? ನಾ ಹೇಳ್ತೀನಿ, ಅವರಿಬ್ಬರನ್ನು ಅಲ್ಲಲ್ಲೇ ಇಟ್ಟುಬಿಡ್ರಿ. ನೀವು ಯಾರನ್ನ ಸ್ವೀಕಾರ ಮಾಡಿಕೊಂಡು ಸಿಕ್ಕಾಕೊಡ್ತೀರಿ. ಒಳಗೆ ತರಬಾರ್ದು ನೋಡ್ರಿ, ಅಲ್ಲೆಲ್ಲ ಇಟ್ಬಿಡ್ರಿ. ವೇಕಿಂಗ್ ವರ್ಲ್ಡ್ ಅಭಿಮಾನಿ ಅವನು ಅಲ್ಲೇ ಇರ್ರಿ. ಎಕ್ನಾಲಜಿ ಮಾಡ್ಲಿಕ್ಕೆ ಹೋಗೋದು ಬೇಡ. ನಾವು ಇಬ್ರು ಒಂದೇ ಅಟ್ಯಾಕ್ ಮಾಡ್ತಾರ. ಅವರು ಬ್ಯಾರೆ ಬೇರೆ ಆಗಿರೋದ್ರಿಂದ ನನಗೇನ್ ಸಮಸ್ಯೆ ಆಗೋದಿದೆ, ಅವರಿಬ್ಬರು ಒಂದೇ ಅಂತ ಹೇಳೋದ್ರಿಂದ ನನಗೇನು ಇನ್ಕ್ರಿಮೆಂಟ್ ಆಗೋದಿದೆ, ಏನಿದೆ ಪ್ಲಸ್ ಏನಿದೆ ಮೈನಸ್ ಏನಿದೆ, ಪಡ್ಕೊಂಬುದು ಏನಿದೆ ಕಳ್ಕೊಂಬುದು ಏನಿದೆ? ಬಾಯ್ ಮುಚ್ಚಿ ಸುಮ್ಮನೆ ಇದ್ದು ಬಿಡ್ರಿ. ಆ ಜಾಗೃತ ಜಾಗೃತ, ಅದು ಮಾಡಿದೆ, ಇದು ಮಾಡಿದೆ, ಇದನ್ನ ಅನುಭವಿಸಿದೆ, ಅದನ್ನ ಅನುಭವಿಸಿದೆ. ಇವಾಗ ಕನಸಿದ್ದಾರೆ, ಕನಸು ಕಾಣ್ತಾ ಇದ್ದ, ಯೋ ಹಿಂಗಿತ್ತು ಹಂಗಿತ್ತು. ನಿನ್ನೆ ನಿನಗೆ ನಾನು ಮಾತ್ರ ಇದಕ್ಕೆ ಒಳಗಾಗುವವನಲ್ಲ. ಈ ಅರ್ಥ ಕ್ಷಣಾರ್ಧದಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು. ಕ್ಷಣಾರ್ಧದಲ್ಲಿ ಎದುರುಗಡೆ ತಾಯಿ ಬಂದಾಗ ಇವಳು ನನ್ನ ತಾಯಿ ಎಷ್ಟು ಸಮಯದಲ್ಲಿ ಹಿಡಿತದೆ, ಇವಳು ನನ್ನ ತಾಯಿ ಅಂತ ಗುರುತಿಸಲಿಕ್ಕೆ ಎಷ್ಟು ಸಮಯ ಹಿಡಿತದೆ? ಹೋಗಿ ಮುಖ ನೋಡಿ ವಾಸನೆಯಿಂದ ಗುರುತಿಸೋಸು ಸೆರಗಿನಿಂದ ಗುರುತಿಸು ಹಿಂಗ್ ಕೈ ಹಿಂಗ್ ಎತ್ತು ನೋಡ್ತಾವ ನಮ್ಮ ಹೋದಳು ಅಂತ ಇಲ್ಲ ಅವಳು ಹಿಂಗ್ ಹೋಗ್ಬಿಟ್ರೆ ಅದಕ್ಕೆ ಗೊತ್ತಾಗ್ಬಿಡ್ತದೆ ನೀವು ಪರೀಕ್ಷೆ ಮಾಡ್ಬೇಕು ನೀವು ಅವಾಗ ನಿಮಗೇನು ಗೊತ್ತು ನಾನು ಕೇಳೋ ಅವಶ್ಯಕತೆ ಇಲ್ಲ ಸುಮ್ಮನೆ ರೀ ನಾ ಕ್ರೌಡ್ನ್ಯಾಗ ನೋಡಿ ನಾನು ಕ್ರೌಡ್ನ್ಯಾಗ ಅದು ಕ್ರೌಡ್ನ್ಯಾಗ ಅದು ಕ್ರೌಡ್ನ್ಯಾಗ ಅದು ಯಾಕೆ ಹೇಳ್ತೇನೆ ಅಂದ್ರೆ ಎಷ್ಟು ಜನ ಇರ್ತಾವ್ರಿ ಅನೇಕ ಸೆರಗುಗಳಿರ್ತವೆ ಈ ಸೆರಗು ಮಾತ್ರ ಅದು ಗುರುತಿಸ್ತದೆ ಬಾಯಿಂದ ಅಮ್ಮ ಅನ್ನಕ್ಕಿಲ್ಲ ಇನ್ನು 4 ತಿಂಗಳ ಆದರೆ ಗುರುತಿಸು ಈ ತಾತ್ಪರ್ಯ ಏನು ಉದಾಹರಣೆ ಕೊಡಲಿಕ್ಕೆ ತಾತ್ಪರ್ಯ ಏನು ಅಂತಂದ್ರೆ ಒಂದು ವಿಚಾರವು ನನ್ನ ಹೃದಯದಲ್ಲಿ ಸ್ಪಷ್ಟವಾಗಿದ್ದಾದರೆ ಅದು ಟ್ರಾನ್ಸ್ಲೇಟ್ ಆಗೋದು ಎಷ್ಟು ಸಮಯ ಬೇಕು ಇಲ್ಲಿ ಚಟುವಟಿಕೆ ಜರುಗಿದೆ ಇಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಇಲ್ಲಿ ಜರುಗಿದ್ದೇನು ಏ ಪುಟ ಇದು ನಿಂತ ಇದು ನಿಂತ ಅದು ಜರುಗಿಲ್ಲ ಯಾರು ಪರಿಚಯ ಮಾಡಿಕೊಟ್ಟಿಲ್ಲ ಯಾರು ಅವ್ರ ತಾಯಿನ ಹೋಗಿ ಎದುರು ನಿಲ್ಲಿಸಿಲ್ಲ ಅವು ಯಾವ ಕ್ರಿಯೆಗಳು ಆಗಿಲ್ಲ ಆದ್ರೆ ಆ ಕೂಸಿಗೆ ಅಮ್ಮ ಇಲ್ಲೇ ಇದ್ದಾಳೆ ಎಷ್ಟೊತ್ತು ಯಾವ ಭಾಷೆಗಳ ಸಪೋರ್ಟ್ ಇಲ್ಲದೆ ಯಾವ ಡೈಲಾಗ್ಗಳ ಸಪೋರ್ಟ್ ಇಲ್ಲದೆ ಯಾವ ನಾಮರೂಪಗಳ ಸಪೋರ್ಟು ಇಲ್ಲ ಆದರೂ ಕೂಡ ಇದೆ ನನ್ನ ತಾಯಿ ಬಾಯಲ್ಲಿ ಹೇಳ್ಕೊಂಡಿರ್ಲಿಕ್ಕಿಲ್ಲ ಹಾಗೆ ನಮ್ಮ ಬುದ್ಧಿ ಗುರಿಯಲ್ಲಿ ಈ ವಿಚಾರಗಳು ಟ್ರಾನ್ಸ್ಲೇಟ್ ಆದಾಗ ನೀನು ಬ್ರಹ್ಮಸ್ವರೂಪದಲ್ಲೇ ನಿಂತು ಅದಕ್ಕಾಗಿ ಮಾಡುವುದು ಏನೂ ಇಲ್ಲ ಯಾವ ಪ್ರಯತ್ನ ಬೇಕಿಲ್ಲ ನಿನ್ನ ಇರುವಿಕೆ ಸಹಜವಾದ ಇರುವಿಕೆ ಉಳಿದದ್ದೆಲ್ಲವೂ ಕೂಡ ನಿನ್ನ ಇರುವಿಕೆ ಒಂದು ಹೊರತುಪಡಿಸಿ ಎಲ್ಲವೂ ಕೂಡ ಆದಿ ಅಂತಗಳಿಂದ ಇದ್ದರಿಂದಾಗಿ ಮಿಥ್ಯಾ ಎಂದೇ ಎನಿಸಿಕೊಳ್ಳುತ್ತವೆ ಸ್ವಪ್ನೆ ಭುಕ್ತ್ವಾ ಪೀತ್ವಾ ಚ ತೃಪ್ತಃ ಉತ್ತಿತಃ ತಥಾ ಉಲ್ಟ ಮಾಡಿ ಇಲ್ಲಿ ಎಲ್ಲ ಮಾಡಿ ಮಲಗ್ತಾನೆ ಇದು ನಿಷ್ಪ್ರಯೋಜಕ ಅಲ್ಲಿ ಎಲ್ಲ ಮಾಡಿ ಎಚ್ಚರಾಗ್ತಾನೆ ನಿಷ್ಪ್ರಯೋಜಕ ತಸ್ಮಾತ್ ಆದ್ದರಿಂದ ಜಾಗೃತ ದೃಶ್ಯಾನಾಂ ಸ್ವಪ್ನೆ ವಿಪ್ರತಿಪತ್ತಿ ದೃಷ್ಟ ಅತಃ ಮನ್ಯಾಮಹೇ ನಾವು ನಿರ್ಧಾರಕ್ಕೆ ಬರ್ತೇವೆ ಏನದು ತೇಷಾಮಪಿ ಅಸತ್ವಂ ಸ್ವಪ್ನ ದೃಶ್ಯವತ್ ಅನಾಶಂಕನೀಯಂ ಇತಿ ಶಂಕಾ ಬೇಡಪ್ಪ ಸಂದೇಹ ಪಡಬೇಡ ಸ್ವಪ್ನ ದೃಶ್ಯ ಅಂದ್ರೂ ಅಷ್ಟೇ ಜಾಗೃತ ದೃಶ್ಯ ಅಂದ್ರೂ ಅಷ್ಟೇ ಎರಡೂ ದೃಶ್ಯಗಳು ಏನಂತ ಅಸತ್ವಂ ಇತಿ ಮನ್ಯತೆ ಇವೆರಡು ಮಿಥ್ಯ ಇವು ಇಲ್ಲೇ ಇಲ್ಲ ತಸ್ಮಾತ್ ಆದ್ಯಂತವತ್ವಂ ಉಭಯತ್ರ ಸಮಾನಂ ಇತಿ ಮಿಥ್ಯಾ ಏವ ಕರುತೇ ಸ್ಮೃತಃ ಆದಿ ಅಂತಗಳು ಹೊಂದಿರುವಂತಹ ಇವೆರಡು ಅನುಭವಗಳು ಉಭಯತ್ರ ತಮ್ಮ ತಮ್ಮಲ್ಲಿ ಅವು ಸಮಾನವಾಗಿ ಇವೆ ಆದ್ದರಿಂದ ಅವು ಮಿಥ್ಯಾ ಎಂದೇ ಪರಿಗಣಿಸಲಾಗುತ್ತದೆ ಭಾಷೆ 87 ಸ್ವಪ್ನ ಜಾಗೃತ ಭೇದಯೋ ಸ್ವಪ್ನ ಜಾಗೃತ ಭೇದಯೋ ಸಮತ್ವಾದ ಸಮತ್ವಾದ ಜಾಗೃತ ಭೇದಾನಾಂ ಜಾಗೃತ ಭೇದಾನಾಂ ಅಸತ್ವಂ ಅಸತ್ವಂ ಇತಿ ಇತಿ ಯದುಕ್ತಂ ಯದುಕ್ತಂ ತದಸತ್ ತದಸತ್ ಕಸ್ಮಾತ್ ಕಸ್ಮಾತ್ ದೃಷ್ಟಾಂತಸ್ಯ ದೃಷ್ಟಾಂತಸ್ಯ ಅಸಿದ್ಧತ್ವಾದ ಅಸಿದ್ಧತ್ವಾದ ಕಥಂ ಕಥಂ ನಾಹಿ ಜಾಗೃತ ದೃಷ್ಟಾ ನಾಹಿ ಜಾಗೃತ ದೃಷ್ಟಾ ಇವ ಇವ ಇತಿ ಭೇದಾ ಇತಿ ಭೇದಾ ಸ್ವಪ್ನೇ ದೃಶ್ಯಂತಿ ಸ್ವಪ್ನೇ ದೃಶ್ಯಂತೆ ಸ್ವಪ್ನ ಜಾಗೃತ ಭೇದಯೋ ಸಮತ್ವಾತ ಇವೆರಡೂ ಸಮವೇ ಎಂದು ಪರಿಗಣಿಸಲಾಗುತ್ತದೆ. ಜಾಗೃತ ಭೇದಾನಾಂ ಅಸತ್ವಂ ಇತಿ ಯದುಕ್ತಂ ತತ್ ಅಸತ್. ಆದರೆ ನೀವೇನು ಹೇಳ್ತೀರಿ, ಎರಡು ಸಮಾನ, ಆದರೆ ನೀವೇನು ಹೇಳ್ತೀರಿ, ಜಾಗೃತ ಭೇದಾನ ಅಸತ್ವಂ. ಜಾಗೃತ ಭೇದಗಳೇನಿವೆ, ಜಾಗೃತ ಭೇದಗಳು, ಭೇದ ವಸ್ತುಗಳು, ಇವು ಅಸತ್ವಂ ಅಂತ ಏನು ಹೇಳ್ತಿರೋ ತತ್ ಅಸತ್. ಅದನ್ನು ನಾವು ಹೇಳಲಿಕ್ಕಾಗುದಿಲ್ಲ, ತಪ್ಪದಾಗಿ ಹೇಳಬಾರ್ದು. ಅಕಸ್ಮಾತ್ ಯಾಕೆ ಹೇಳ್ಬಾರ್ದಪ್ಪ, ದೃಷ್ಟಾಂತಸ್ಯ ಅಸಿದ್ಧತ್ವಾದ. ದೃಷ್ಟಾಂತವನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ, ದೃಷ್ಟಾಂತವೇ ಸಿದ್ಧವಾಗುವುದಿಲ್ಲ. ಹೇಗೆ ಅಂತ ಕೇಳ್ತೀಯೋ, ಹೇಳ್ತೇನೆ ಕೇಳು. ಏನ್ ಹೇಳ್ತಾರೆ, ಜಾಗೃತ ದೃಷ್ಟಾ ಇವ ಏತೆ ಭೇದ ಸ್ವಪ್ನೆ ನ ದೃಶ್ಯಂತೆ. ಜಾಗೃತ ಜಾಗೃತಾವಸ್ಥೆಯಲ್ಲಿ ಏನು ದೃಶ್ಯಗಳನ್ನು ಕಂಡಿರ್ತೇವೆ, ಇವೇ ದೃಶ್ಯಗಳೇ ಸ್ವಪ್ನದಲ್ಲಿ ಬರ್ತಾವೆ ಅಂತ ಗ್ಯಾರಂಟಿ. ಜಾಗೃತದ ಏನ್ ಕಂಡೀಯ, ಕಪ್ಪು ಆನೆಯನ್ನ ಕಂಡಿದೀಯ. ಕಪ್ಪು ಆನೆಯೇ ಇರ್ಬೇಕಂತ ಏನ್ ಗ್ಯಾರಂಟಿ ಇಲ್ಲ. ಸ್ವಪ್ನದಲ್ಲಿ ಬಿಳಿ ಆನೆ ಬರ್ತದೆ, ನೀ ಏನ್ ಮಾಡೋಂಗಿದ್ದೀಯ. ಜಾಗೃತದಲ್ಲಿ ಕತ್ತೆ ಕುದುರೆ ಸಹಿತ ನಿಂಗೆ ಹತ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸ್ವಪ್ನದಲ್ಲಿ ಆನೆ ಮೇಲೆ ಹತ್ತಿ ಕೂತ. ಒಂದು ಗಡಿ ಕೋಣೆ ಮನೆ ಬಿಟ್ಟು ಇನ್ನೊಂದು ನಿನಗೆ ಗೊತ್ತಿಲ್ಲ ಜಾಗೃತದೊಳಗ, ಆದ್ರೆ ಸ್ವಪ್ನದೊಳಗ ಪ್ಯಾಲೇಸ್ನಾಗ ಕೂತಿರ್ತಿ. ನಿನ್ ಪ್ಯಾಲೇಸ್ ಅನುಭವದೇನು, ನೀನೆಂದ್ರೆ ಪ್ಯಾಲೇಸ್ ಕಟ್ಸಿನು ವಿಲ್ಲ, ಪ್ಯಾಲೇಸ್ ಬೇಡ ಬಿಡು ಹೋಗ್ಲಿ, ವಿಲ್ಲ. ಬೆಂಗಳೂರೊಳಗೆ ಒಂದೊಂದು ವಿಲ್ಲ 2 ಕೋಟಿ 3 ಕೋಟಿ 4 ಕೋಟಿ ವಿಲ್ಲ. ಈ ಮಿತ್ರ ಮಗಳು ರಾಣಿ ಎನ್ನಾರೇ ಪರ್ಮನೆಂಟ್ ಆಗಿ ಬಂದ್ಬಿಟ್ರು ಇಂಡಿಯಾಕ್ಕೆ, ಒಂದು ವಿಲ್ಲ ಕೊಂಡ್ಕೊಂಡ್ಳು 1.5 ಕೋಟಿ ರೂಪಾಯಿ ಕೊಂಡ್ಕೊಂಡ್ಳು, ಮೇಲೆ ಮತ್ತೊಂದು ಕೋಟಿ ಖರ್ಚು ಮಾಡಿ ಅದನ್ನು ಸೂಪರ್ ವಿಲ್ಲ. ಏನ್ರಿ ಏನ್ರಿ ದೇವ್ರ ಮನೆ ಮನೆ ಅಲ್ಲ ಸ್ವಾಮೀಜಿ, ಸೂಪರ್ ವಿಲ್ಲ. ಅವರಮ್ಮ ಹೇಳ್ತಾರೆ ನಾನು ಸೂಪರ್ ವಿಲ್ಲ. ಈ ಸೂಪರ್ ವಿಲ್ಲ ಅಂದ್ರೆ ನಮಗೆ ಒಂದೂವರೆ ಕೊಂಡ್ಕೊಂಡ್ರೆ ಮತ್ತೊಂದು ಒಂದೊಂದು ಖರ್ಚು ಮಾಡಿದ್ರು, ಅಲ್ಲಿ 2.5 ಆಗ್ತಿಲ್ಲ ಸೂಪರ್ ವಿಲ್ಲ. ಎಚ್ಚರಾವಸ್ಥೆಯಲ್ಲಿ 1.5 ಕೋಣೆ ಇವ್ರಿಗೆ ಗೊತ್ತಿಲ್ಲ. ಆಗ ಸ್ವಪ್ನ ಯಾವುದು, ಅದಕ್ಕೆ ಅವ್ರು ಹೇಳ್ತಾರೆ ಈ ನಹಿ ಜಾಗೃತ ದೃಷ್ಟ ಏವ ಏತೆ ಭೇದ ಸ್ವಪ್ನೆ ದೃಶ್ಯಂತೆ. ಜಾಗೃತಾವಸ್ಥೆಯಲ್ಲಿ ಅನುಭವಿಸಲ್ಪಟ್ಟಂತ ಈ ಭೇದಗಳೇ ಸ್ವಪ್ನದಲ್ಲಿ ಇರಬೇಕು ಅಂತ ಇಲ್ಲಲ್ಲ. ಕಿಂ ತರ್ಹಿ, ಮತ್ ಹೆಂಗಿರ್ತದಪ್ಪ ಸ್ವಪ್ನದೊಳಗ ಹೇಳ್ತಾನೆ, ಅಪೂರ್ವಂ ಅಪೂರ್ವಂ ಸ್ವಪ್ನೇ ಪಶ್ಯತಿ ಸ್ವಪ್ನೇ ಪಶ್ಯತಿ. ಎಂದೆಂದೂ ಕಾಣದೇ ಇದ್ದಂತಹದ್ದನ್ನ, ಎಂದೆಂದೂ ಅನುಭವಿಸದೇ ಇದ್ದಂತಹ ಅಪೂರ್ವ ದೃಶ್ಯಗಳನ್ನೇ ಕಾಣುತ್ತಾರೆ. ಎಲ್ಲಿ ಕೇಳಿ ನನ್ನ ಉದಾಹರಣೆ, 30 ವರ್ಷದ ಎಲ್ಲ ಕಡೆಗೂ ಕರೆಕ್ಟಾಗಿ ಅಪ್ಲೈ ಆಗ್ತದೆ. ಅದೇನು ಉದಾಹರಣೆ ಅಂದ್ರೆ, ನೀನು ಪ್ಯಾಲೇಸ್ ಅನ್ನ ಅನುಭವಿಸಲಿಕ್ಕಿಲ್ಲ. ಯು ಮೈ ನಾಟ್ ಬಿ, ಯು ಮೈಟ್ ನಾಟ್ ಹ್ಯಾವ್ ಸ್ಟೇಡ್ ಇನ್ ಅ ಪ್ಯಾಲೇಸ್. ಎಲ್ಲ ಒಂದ್ ಕಡೆಗೆ ಇದ್ದೀಯನೆ ಇರೋದು ಒಂದು ಅನುಭವ. ಒಂದು ಓಕೆ, ಒಂದ್ ಈಸ್ ಅಪ್ರೈಟ್, ಇನ್ನ ಕಾಲಸ್ದಾಗೆಂದು ಇಲ್ಲಲ್ಲ. ನೀವು ಇರೋದೇನದ ಒಂದೂವರೆ ಕೋಣೆ ಇರೋದು ಮತ್ತು ಪ್ಯಾಲೆಸ್ ಅನುಭವ. ಏನ್ ಪ್ಯಾಲೆಸ್ ಅನುಭವ ಹೇಳು? ಕಾಗಂದ್ರೋಣ ಮೈಸೂರು ಪ್ಯಾಲೆಸ್ ಇರ್ತದಿಲ್ಲ, ಕ್ಯಾಲೆಂಡ್ರೋ ಮೈಸೂರು ಪ್ಯಾಲೇಸ್ ಇರ್ತದೋ ಇಲ್ಲೋ ಅದನ್ನ ನೀವು ಒಂದ್ಬಿಟ್ಟು ಹಚ್ಚಿಕೊಂಡು ನೋಡಿದ್ದೆ ಇಲ್ಲೋ, ನೋಡಿದ್ರೊಳಗೆ ಮೂಡಿರ್ತದೆ ಇಲ್ಲೋ, ಆ ಮೂಡಿದ್ರೊಳಗೆ ನಿಂದು ಒಂದೂವರೆ ಕೋಣೆ ಹೋಗಿ ಕೂತ್ಕೊಳ್ತದ, ಅದ್ರೊಳಗೆ ನೀನು ಹೋಗಿರ್ತೀಯ. ಈಗ ನೀ ಎಲ್ಲಿದ್ದಿ? ಪ್ಯಾಲೇಸ್ನಾಗಿದ್ದಿ. ಆಮೇಲೆ ಎಚ್ಚರದೊಳಗ ಆನೆ ನೋಡಿಯೂ ಇಲ್ಲ, ಆನೆ ನೋಡಿಯಲ್ಲ. ವೆರಿ ಗುಡ್. ಐರಾವತ ನೋಡಲಿಕ್ಕಿಲ್ಲ, ಅಂದ್ರೆ ಆನೆ ನೋಡಿಯ, ಆನೆಗೆ ಒಂದ್ ಸೊಂಡಿ ಇರ್ತದೆ ನೋಡಿಯ, ಆ ಒಂದ್ ಸೊಂಡಿನ ಐದ್ ಸೊಂಡಿ ಮಾಡಿ ನಿನಗೆ ಎಷ್ಟು ಹೊತ್ತಿರ್ತದೆ? ಇಲ್ಲ ಸಮಜಿ, ನಾ ಬಿಳಿ ಆನೆ ನೋಡಿಲ್ಲ, ಬಿಳಿ ಗೋಡೆ ನೋಡಿಯಿಲ್ಲ, ಬಿಳಿ ಸೀರೆ ನೋಡಿಲ್ಲ, ಬಿಳಿ ಬಟ್ಟೆ ನೋಡಿಯಿಲ್ಲ, ಬಿಳಿ ಗೋಡೆ ನೋಡಿಲ್ಲ, ಈ ಬಿಳಿ ಬಣ್ಣ ಅನ್ನೋ ಅನುಭವ ನಿನಗೆ ಅದನ್ನು ಇಲ್ಲ. ವೆರಿ ಗುಡ್. ಆನೆ ಅನ್ನುವ ಅನುಭವ, ಸೊಂಡಿ ಅನ್ನುವ ಅನುಭವ, ಐದು ಸೊಂಡಿ, ಬಿಳಿ ಬಣ್ಣ, ಮೂರು ಮೂರು ಕೂಡಿಸ್ಬಿಟ್ರೆ ಏನಾಗ್ತದೆ? ಐರಾವತ್ ಆಗ್ತದೆ. ಆನೆ ನಡೆದಾಡೋದು ನೋಡಿಲ್ಲ, ಈಗೇನ ಐರಾವತ ನಡೆದಾಡ್ತಾ ಇದೆ. ಎಲ್ಲಿಂದ? ಸ್ವರ್ಗದಿಂದ ಇಂದ್ರಲೋಕದಿಂದ ಇಲ್ಲೆಲ್ಲ, ಇಲ್ಲಿಂದ ಇಂದ್ರಲೋಕ ಹೆಂಗ ಹೋಗ್ತದ ಸ್ವಾಮಿ? ವಿಮಾನ ಹಾರದ್ ನೋಡಿ ಇಲ್ಲ, ಆಕಾಶ ವಿಮಾನ ಹಾರದ್ ನೋಡಿ ಇಲ್ಲ, ಪಕ್ಷಿ ಹಾರದ್ ನೋಡಿ ಇಲ್ಲ, ಮಾಂಧವಿ ಇದು ಐರಾವತನು ಹಾರದ. ನೀವು ಕೂತ್ಕೊಂಡು ಅದು ಕರ್ಕೊಂಡು ಹೋಗ್ತು ಅಲ್ಲಿ ಪ್ಯಾಲೇಸ್ನಾಗ ಬಿಡ್ತು, ಅಲ್ಲಿ ಯಾರ ಪ್ಯಾಲೇಸ್ ಇತ್ತದೋ ಇಂದ್ರನ ಪ್ಯಾಲೇಸ್ ಇತ್ತು. ನಾ ಹೋದ ತಕ್ಷಣ ಅವನ್ ಏನ್ ಮಾಡ್ಬಿಟ್ಟು ಅಂತಂದ್ರೆ, ಓ ನೆಕ್ಸ್ಟ್ ಹೈರಾರ್ಕಿ ಪ್ರಕಾರ ಇವನ್ ಪ್ರಮೋಷನ್ ಆಗಿ ಬಂದಿದ್ದಾನೆ, ಈಗ ನಾ ಏನ್ ಮಾಡ್ಬೇಕು, ಸೀಟ್ ಖಾಲಿ ಮಾಡ್ಬೇಕು ಅಂತಾನೆ. ಅವ್ನು ಖಾಲಿ ಮಾಡ್ಬೇಕು ಅನ್ನೋದ್ರೊಳಗೆ ಕಾಲು ಮುಂದೆ ಹೋಗ್ತದೆ, ನಮ್ಮ ಆರೋಗ್ಯ ಬಿದ್ದು ಬಿಡ್ತಾನೆ. ಆವಾಗ ಗೊತ್ತಾಗ್ಬಿಡ್ತು, ಏನು ಗೊತ್ತಾಗ್ತದೆ? ಇದಷ್ಟು ಜಾಗೃತದಲ್ಲಿ ಅನುಭವ ಆಗಿತ್ತೋ ಇಲ್ಲ ಹೇಳು. ಜಾಗೃತದ ಅನುಭವಗಳ ಇಂಪ್ರೆಷನ್, ಸಮಸ್ತ ಜಾಗೃತದ ಅನುಭವಗಳ ಇಂಪ್ರೆಷನ್, ಆ ಇಂಪ್ರೆಷನ್ಗಳು ಏನು ವಾಸನಾವ, ಆ ವಾಸನಾಗಳ ಸಮ್ಮಿಶ್ರಣ, ಅದಕ್ಕೆ ಕನಸು ಅಂತ. ಮುಂದೆ ಇವರೇ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಇವಾಗ ಒಂದು ಸಣ್ಣ ಆಬ್ಜೆಕ್ಷನ್ ಅದರೊಳಗೆ ಅದು ಬರ್ತದೆ, ಏನಂತ ತಗೊಂಡ ಸಣ್ಣ ಅದು ವಿಷಯ ಅದು ಹೇಳ್ತದೆ. ನೀವು ಹೇಳಿದಂತಹ ಜಾಗೃತಾವಸ್ಥೆಯ ಅನುಭವಗಳೇ ಸ್ವಪ್ನದಲ್ಲಿ ಇವೆ ಅಂತ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ, ಅವು ಬೇರೆ ಏನೇನೋ ಇರ್ತವೆ. ಆದ್ದರಿಂದ ಎಚ್ಚರದಲ್ಲಿ ಕಂಡ ಈ ಭೇದಗಳನ್ನು ಕನಸಲ್ಲಿ ಕಾಣಬೇಕು ಅಂತ ನಿಯಮ ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಅವರೇ ಕೊಡ್ತಾರೆ ನೋಡ್ರಿ. ಏನು? ಚತುರ್ದಂತ ಗಜಂ ಆರೂಢಂ. ಆರೂಢಂ ನಮ್ಮ ಅನುಭವ ಏನು? ಎರಡು ದಂತ. ಈಗ ಇಲ್ಲೆಷ್ಟು? ನಾಲ್ಕು ದಂತ. ಚತುರ್ದಂತ, ಚತುರ್ದಂತ ಗಜಂ ಆರೂಢಂ, ಅದ್ರ ಮೇಲೆ ಕೂತ್ಕೊಳ್ಳೋಣ. ನಮ್ಮ ಅನುಭವ ಏನು? ಕಪ್ಪು ಆನೆ. ಏನು ಕೂತ್ಕೊಳ್ಳೋ ಆನೆ ಯಾವುದು? ಬಿಳಿ ಆನೆ. ಜಾಗೃತದಿಂದ ಬಿಳಿ ಆನೆ ಅನುಭವಿಸೇ ಇಲ್ಲ, ನೀ ಅನುಭವಿಸಿಲ್ಲ, ಆದ್ರೆ ಬಿಳಿ ಬಣ್ಣ ಅನುಭವಿಸಿ. ಆ ಬಿಳಿ ಬಣ್ಣ ಅನ್ನೋ ವಾಸನ, ಆನೆ ಅನ್ನೋ ವಾಸನ, ಎರಡು ಕೂಡ ಎರಡು ಕುಡ್ಕೊ, ಆ ವಾಸನ ಈ ವಾಸನ ಎರಡು ಮಿಶ್ರಣ, ಆವಾಗ ಆನೆ ಏನಾಗ್ಬಿಡ್ತು? ಬಿಳಿ ಆನೆ ಆಗ್ತದೆ. ಆಮೇಲೆ ದೇವತೆಗಳಿಗೆ ನಾಲ್ಕು ಕೈ ಇರ್ತಾವೆ ಅಂತ ನಿಮ್ ಕ್ಯಾಲೆಂಡರ್ ನೋಡಿಲ್ಲೋ? ನೋಡಿ ಇಲ್ಲು, ಎರಡು ದಂತ ನೋಡಿ ಇಲ್ಲು, ನಾಲ್ಕು ದಂತ ಯಾಕಿರ್ಬಾರ್ದು? ಅದು ನಾಲ್ಕು ಕೈಗಳಂತೆ. ಈ ಆನೆಗೆ ಎಷ್ಟು ಎಷ್ಟು ದಂತ? ನಾಲ್ಕು. ಚತುರ್ದಂತ ಗಜಮಾರುಡ ಅಷ್ಟಭುಜಂ ಆತ್ಮಾನಂ ಮನ್ಯತೆ, ತನಗೆ ಎಂಟು ಕೈಗಳಿವೆ ಅಂತ ಕನಸು ಕಾಣ್ತಾನೆ. ತನಗೆ ಎಷ್ಟು ಕೈಗಳು? ಎಂಟು ಕೈಗಳು. ಯಾವ ಆನೆ ಮೇಲೆ ಕೂತ್ಕೊಂಡಾನೆ? ಚತುರ್ದಂತ ಆನೆ. ಹೀಗೆ ಅನ್ಯದಪಿ ಏವಂ ಪ್ರಕಾರಂ ಅಪೂರ್ವಂ ಪಶ್ಯತಿ ಸ್ವಪ್ನೇ. ಹೀಗೆ ಇನ್ನು ಅನೇಕ ಪ್ರಕಾರದ ಎಂದೆಂದೂ ಅನುಭವಿಸಲಾರದ ಅನುಭವಗಳನ್ನ ಸ್ವಪ್ನದಲ್ಲಿ ಮನುಷ್ಯನು ಕಾಣುವ ಸಾಧ್ಯತೆ ಇದೆ. ತತ ನ ಅನ್ನೇನ ಅಸತ ಸಮಂ ಇತಿ ಸದೇವ. ಅವು ಏನು ಟೋಟಲಿ ಅಸತ್ತಲ್ಲ, ಅವು ಕಂಡಷ್ಟಕ್ಕೆ ಅವು ಅಸತ್ ಅಂತ ಹೇಳಲಿಕ್ಕಾಗುದಿಲ್ಲ. ಯಾಕೆ ನಾವು ಕಂಡಾನ, ಪ್ರವಾಸ ಮಾಡ್ಯಾನ, ಇಂದ್ರ ಲೋಕ ತನಕ ಹೋಗ್ಯಾನ, ಆದ್ರಿಂದ ಅಸತ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅತ ದೃಷ್ಟಾಂತ ಪ್ರಸಿದ್ಧ, ದೃಷ್ಟಾಂತವನ್ನು ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ತಸ್ಮಾತ್ ಸ್ವಪ್ನವತ್ ಜಾಗರಿತಸ್ಯ ಅಸತ್ವಂ ಇತಿ ಅಯುಕ್ತಂ. ಜಾಗೃತದಂತೆಯೇ ಸ್ವಪ್ನವು ಕೂಡ ಅಸತ್ ಅನ್ನುವಂತ ನಿಮ್ಮ ಮಾತು ಇದು ಯೋಗ್ಯವಲ್ಲ, ಇದು ಹೊಂದಿ ಬರುವುದಿಲ್ಲ. ಇನ್ ಫ್ಯಾಕ್ಟ್ ನನ್ನ ಅಭಿಪ್ರಾಯದೊಳಗೆ ಸ್ವಪ್ನ ಇಸ್ ದಿ ಬೆಟರ್ ದ್ಯಾನ್ ಲೆಟ್ ಮೋದಿ ಕಮ್ ಅಂಡ್ ಗೋ, ಲೆಟ್ 2000 ಬಿ ಬ್ಯಾಂಡ್, ಲೆಟ್ 1000 ಬಿ ಬ್ಯಾಂಡ್, ಲೆಟ್ 500 ಬಿ ಬ್ಯಾಂಡ್, ವಾಟ್ ಮ್ಯಾಟರ್ಸ್ ಟು ಮೀ ಟು ಎಂಜಾಯ್ ಮೈ ವರ್ಲ್ಡ್. ಮೈ ವರ್ಲ್ಡ್ ಯಾವುದು? ಡ್ರೀಮ್ ವರ್ಲ್ಡ್. ನಂದೇ ಕನಸು, ನಂದೇ ಪೈಸಾ, ನಾನೇ ಮೋದಿ, ಏನನ್ನೋದಂಗಿದ್ದೀರಿ ನೀವು? ಅದಕ್ಕೆ ನನ್ನ ಅರ್ಥ ಪ್ರಕಾರ ಡ್ರೀಮ್ ಈಸ್ ಬೆಟರ್ ದ್ಯಾನ್. ನೀವು ಹೇಳ್ತೀರಿ ಎರಡು ಒಂದ ಅಂತ. ಹೆಂಗ್ರಿ ಎರಡು ಒಂದ ಅಂತಾವ ನೋಡ್ರಿ? ಏನ್ ಪೈಸಾ ಖರ್ಚಿಲ್ಲ, ಯಾವ ವೋಟಿಂಗ್ ಗಲಾಟೆ ಇಲ್ಲ, ಯಾವ ಪಾರ್ಟಿ ಗಲಾಟೆ ಇಲ್ಲ. ಓವರ್ ನೈಟ್ ಬೇಕಾದ ಪ್ರಧಾನಮಂತ್ರಿ ಆಗ್ತಾನೆ, ಬೇಕಾದ್ರೆ ಇನ್ನೊಬ್ಬರು ಪ್ರಧಾನಮಂತ್ರಿ ಮಾಡ್ತಾನೆ. ಹೂ ಆರ್ ಯು? ಸೋ ಬ್ಯೂಟಿಫುಲ್. ತಸ್ಮಾತ್ ಸ್ವಪ್ನವತ್ ಸ್ವಪ್ನವತ ಜಾಗೃತಸ್ಯ ಅಸತ್ವಂ ಇತಿ ಅಯುಕ್ತಂ. ಹೌದು, ಸ್ವಪ್ನವತ್ ಸ್ವಪ್ನದಂತೆಯೇ ಜಾಗೃತವು ಕೂಡ ಅದು ಮಿಥ್ಯಾ ಆಗಿದೆ ಅಂತ ನೀವೇನು ಹೇಳ್ತೀರೋ ಅದು ಯೋಗ್ಯವಲ್ಲ. ಬಚ್ಚಾ ಏ ಪಪ್ಪು, ತತ್ನ ಪಪ್ಪು ಅಂದ್ರೆ ಯಾರು? ರಾಹುಲ್ ಗಾಂಧಿ. ಪಪ್ಪು ತತ್ನ ಹಾಗಿಲ್ಲ. ಮತ್ತೇನ್ರಿ ಹೇಗಿದೆ? ಸ್ವಪ್ನೇ ದೃಷ್ಟಂ ಅಪೂರ್ವಂ ಯತ್ ಮನ್ಯಸೆ ನ ತತ್ ಸ್ವತಃ ಸಿದ್ಧಂ. ಕಿಂ ತರ್ಹಿ? ಸ್ವಪ್ನದಲ್ಲಿ ನೀ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀಯಾ? ಅಪೂರ್ವಂ ಓಹೋ ಯತ್ ಮನ್ಯಸೆ ಅಂತ ನೀನ್ ಅನ್ಕೊಂಡಿದ್ಯೋ ತದ ನ ಸ್ವತಃ ಸಿದ್ಧಂ, ಅದು ಸಿದ್ಧವಾಗುವುದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಆನೆಯೂ ಸಿದ್ಧ ಆಗುವುದಿಲ್ಲ, ನಿನ್ನ ನಾಲ್ಕು ದಂತದ ಆನೆಯೂ ಸಿದ್ಧ ಆಗುವುದಿಲ್ಲ, ನಮ್ಮ ಎರಡು ದಂತದ ಆನೆಯೂ ಸಿದ್ಧ ಆಗುವುದಿಲ್ಲ. ಇದು ಸಿದ್ಧ ಆಗಬೇಕಂದ್ರೆ ಮೂರು ಕಾಲದಲ್ಲಿ ಇರ್ಬೇಕು ತಾನೆ? ಎನಿ ವಸ್ತು ಸತ್ಯಂ ಚೇತ ಇದು ಇದೆ ಅಂತ ನೀವು ಹೇಳಿದ್ದಾದ್ರೆ ಅದು ಮೂರು ಕಾಲದಲ್ಲಿ ಇರ್ಬೇಕು ತಾನೆ? ಎಲ್ಲದ ಮೂರು ಕಾಲದಲ್ಲಿ? ಒಂದು ಕಾಲದಲ್ಲಿ ಅಸ್ಪಷ್ಟವಾಗಿದೆ. ಏನು ನಮೂನೆ ಕಣ್ಣಂಗೆ ಕಾಣಿಸ್ತದೆ ನೋಡು, ಹಗ್ಗ ಅದನೋ ಏನು, ಅದೊಂದು ಗುಡ್ಡನೇ ಇರಬೇಕು. ತಿಮಿರ ದೃಷ್ಟಿಯವರಿಗೆ ಮಂದ ದೃಷ್ಟಿಯವರಿಗೆ ಈ ಕಾಲದಲ್ಲಿಯೇ ಒಂದು ವಸ್ತುವನ್ನು ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಇನ್ನು ಮೂರು ಕಾಲದಲ್ಲಿ ಇದು ಇದೆ ಅಂತ ಏನು ಸಿದ್ಧ ಮಾಡ್ತೀನಿ ನೀವು? ಆದ್ದರಿಂದ ಏನು ನಿನ್ನ ಅಭಿಪ್ರಾಯದಲ್ಲಿ ಸ್ವಪ್ನೇ ದೃಷ್ಟಂ ಅಪೂರ್ವಂ ಎಂದ ಮನ್ಯಸೆ ಸ್ವತಃ ಸಿದ್ಧಂ, ಅದನ್ನು ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಕಿಂ ತರ್ರಿ, ಹಾಗಾದ್ರೆ ಏನಂತ ನಾವೀಗ ಅರ್ಥ ಮಾಡ್ಕೋಬೇಕು? ಮತ್ತೆ ಏನಂತಂದ್ರೆ ಹೇಳ್ತೇನೆ ಕೇಳು. ಅಪೂರ್ವಂ ಸ್ಥಾನಿ ಧರ್ಮೋಹಿ, ಅಪೂರ್ವಂ ಸ್ಥಾನಿ ಧರ್ಮೋಹಿ, ಯಥಾ ಸ್ವರ್ಗ ನಿವಾಸಿನಂ ನಿವಾಸಿನಾಂ, ಯಥಾ ಸ್ವರ್ಗ ನಿವಾಸಿನಂ ಧಾನಯಂ ಪ್ರೇಕ್ಷತೆ ಗತ್ವಾ, ಧಾನಯಂ ಪ್ರೇಕ್ಷತೆ ಗತ್ವಾ, ಯಥೈವ ಇಹ ಸುಶಿಕ್ಷಿತಃ, ಯಥೈವ ಇಹ ಸುಶಿಕ್ಷಿತಃ ಅಪೂರ್ವಂ ಸ್ಥಾನಿ ಧರ್ಮೋಹಿ, ಅಪೂರ್ವಂ ಸ್ಥಾನಿ ಧರ್ಮೋಹಿ, ಯಥಾ ಸ್ವರ್ಗ ನಿವಾಸಿನಾಂ, ಯಥಾ ಸ್ವರ್ಗ ನಿವಾಸಿನಾಂ ದಾನಯಂ ಪ್ರೇಕ್ಷತೆ ಗತ್ವಾ, ದಾನಯಂ ಪ್ರೇಕ್ಷತೆ ಗತ್ವಾ ಯಥೈವ ಇಹ ಸುಶಿಕ್ಷಿತಃ, ಯಥೈವ ಇಹ ಸುಶಿಕ್ಷಿತಃ. ಯಥೈವ ಇಹ ಸುಶಿಕ್ಷಿತ, ಅಪೂರ್ವ ಅಂದ್ರೆ ಏನಪ್ಪ? ನೀ ಬಳಸಿದ ಶಬ್ದವನ್ನು ನಾನು ಉಪಯೋಗ ಮಾಡ್ತೀನಿ. ಈ ಪೂರ್ವದಲ್ಲಿ ಅನುಭವ ಇಲ್ಲದೆ ಇದ್ದದ್ದು ಕನಸಲ್ಲಿ ಅನುಭವಕ್ಕೆ ಬರ್ತದೆ, ಅದನ್ನು ನೀನು ಅಪೂರ್ವ ಅಂತ ಕರೆದಿ, ಕರೆಕ್ಟ? ಈ ಮುಂಚಿತವಾಗಿ ಜಾಗೃತದಲ್ಲಿ ಅನುಭವಿಸದೇ ಇದ್ದದ್ದು ಈಗ ಅನುಭವಿಸಲಾಗಿದೆ, ಎಲ್ಲಿ? ಸ್ವಪ್ನದಲ್ಲಿ ಅನುಭವಿಸಲಾಗಿದೆ. ಆದ್ದರಿಂದ ಸ್ವಪ್ನದ ಎಲ್ಲ ಅನುಭವಗಳು ಅಪೂರ್ವವಾದ ಅನುಭವಗಳು ಅಂತ ನೀ ಹೇಳ್ತೀಯ. ಇಷ್ಟತಾನೇ ಹೇಳೋದು? ನಾ ಹೇಳ್ತೇನೆ ಕೇಳು. ಅಪೂರ್ವ ಅಂದ್ರೆ ಏನು ಗೊತ್ತಾ? ಅದು ಅದು ಇದು ತುಲನೆ ಮಾಡಲಿಕ್ಕೆ ಹೋಗಬೇಡ. ಅದು ಸ್ಥಾನಿ ಧರ್ಮ ಕಿವಿಚರು ಕಾಟಿ. ಏನಪ್ಪ ಸ್ಥಾನಿ ಧರ್ಮ ಅಂದ್ರೆ? ಆ ಸ್ಥಾನದಲ್ಲಿ ಅದಕ್ಕೆ ಮಹತ್ವ ಇದೆ. ಸ್ಥಾನಿ ಧರ್ಮ ಉದಾಹರಣೆ ಅವರಿಗೆ ಕೊಡ್ತಾರೆ, ಬಹಳ ಚಂದ ಉದಾಹರಣೆ. ಸುಶಿಕ್ಷಿತರು ಅಂತ ಇರ್ತಾರೆ ಅಂತ ಇಟ್ಕೊಡ್ರಿ. ಅಂದ್ರೆ ಲಿಟ್ರಲಿ ವಾಸ್ತವಿಕವಾಗಿ ಸುಶಿಕ್ಷಿತರು ಅಂತ ಇರ್ತಾರೆ. ಈಗ ಅವನು ಸುಶಿಕ್ಷಿತ ಅನ್ನೋದನ್ನ ಯಾರು ಗುರುತಿಸಬೇಕು? ಅಶಿಕ್ಷಿತ ಸುಶಿಕ್ಷಿತನನ್ನು ಗುರುತಿಸ್ಲಿಕ್ಕಾಗುವುದಿಲ್ಲ. ಸುಶಿಕ್ಷಿತನನ್ನು ಯಾರು ಗುರುತಿಸ್ಬೇಕು? ಇಲ್ಲವ ಸುಶಿಕ್ಷಿತನ ಮಾತ್ರ. ಸ್ಥಾನಿ ಧರ್ಮ ಇವನ ಕನಸಿನಲ್ಲಿಯ ಇವನ ಅನುಭವವು ಇವನ ಸ್ಥಾನಿ ಧರ್ಮವೇ ವಿನಃ ಇದು ಜಾಗೃತನ ಸ್ಥಾನಿ ಧರ್ಮ. ಜಾಗೃತನ ಸ್ಥಾನಿ ಧರ್ಮ ಅದು ಜಾಗೃತನ ಸ್ಥಾನಿ ಧರ್ಮವೇ ವಿನಃ ಅದು ಕನಸುಗಾರ ಸ್ವಪ್ನೀಯ ಸ್ಥಾನಿ ಧರ್ಮ ಅಲ್ಲ. ಈ ಲೋಕದಲ್ಲಿ ಸುಶಿಕ್ಷಿತನು ಹೇಗೆ ಸುಶಿಕ್ಷಿತನನ್ನ ಮಾತ್ರ ಗುರುತಿಸಲಿಕ್ಕಾಗ್ತದೋ ಅದು ಅದು ಸ್ಥಾನಿ ಧರ್ಮ. ಅಶಿಕ್ಷಿತನೊಬ್ಬನು ಏನಿರ್ತಾನೆ, ಅವನು ಅಶಿಕ್ಷಿತನ ಜೊತೆನೇ ಇರ್ತಾನೆ, ಅದು ಅವನ ಸ್ಥಾನಿ ಧರ್ಮ. ಇಲ್ಲಿ ಒಳ್ಳೆಯವರು ಕೆಟ್ಟವರು ದೊಡ್ಡವರು ಸಣ್ಣವರು ಅನ್ನುವ ಭೇದಗಳನ್ನ ತಂದ್ಕೊಳ್ಳದನೆ ಅವರ ಸ್ಥಾನಿ ಧರ್ಮವನ್ನು ನಾವು ಅಪ್ರಿಷಿಯೇಟ್ ಮಾಡಿ ಅವರವರನ್ನು ಅಲ್ಲಲ್ಲಿ ಇರೋದು ಒಳ್ಳೆಯದು. ಗುರುತಿಸ್ರಿ, ನಮಸ್ಕಾರ ಮಾಡ್ರಿ. ಮುಂದಿನ ಏನೇನೋ ಹೇಳಬೇಕಾಗಿದೆ ಹೇಳೋದು. ಈಗ ಈ ಸ್ಥಾನಿ ಧರ್ಮವನ್ನ ಮರ್ತ್ಯಲೋಕದಿಂದ ಅವನು ಇಂದ್ರಲೋಕಕ್ಕೋ ಸ್ವರ್ಗಕ್ಕೆ ಹೋಗಿಯೇ ಅಲ್ಲಿಯ ಸ್ಥಾನದ ಧರ್ಮವನ್ನ ಅವನು ಅರಗಿಸ್ಕೊಳ್ಳಿಕ್ಕೋ ತಿಳ್ಕೊಳ್ಳಿಕ್ಕೋ ಅದನ್ನ ಸಾಧ್ಯವೇ ವಿನಃ ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಮಾತಾಡಿದ್ದೆ ಆದರೆ ಅದು ಕಲ್ಪನೆ ಮಾತ್ರ ಆಗೈತೆ. ಯಾಕೆ ಈ ಸ್ಥಾನಿ ಧರ್ಮವೇ ಬೇರೆ, ಆ ಸ್ಥಾನಿ ಧರ್ಮವೇ ಬೇರೆ. ಭಾಷ್ಯ 88. ಅಪೂರ್ವಂ ಸ್ಥಾನಿ ಧರ್ಮ ಹಿ ಸ್ಥಾನಿನಃ ದ್ರಷ್ಟು ಇವ ಸ್ವಪ್ನಸ್ಥಾನವತಃ ಧರ್ಮ. ಕನಸನ್ನು ಯಾವನು ಕಾಣುತ್ತಾನೋ ಸ್ವಪ್ನಸ್ಥಾನವತಃ, ಸ್ವಪ್ನಸ್ಥಾನವತಃ ಅಂದರೆ ಕನಸನ್ನು ಕಾಣುವವನು ಯಾವನೋ ಅವನಿಗೆ ಮಾತ್ರ ಆ ಕನಸಿನ ಧರ್ಮಗಳು ಇರುತ್ತವೆ. ಅಪೂರ್ವ ಅಂದ್ರೆ ಏನಪ್ಪ, ಇದಕ್ಕೊಟ್ಟು ಸ್ಥಾನಿ ಧರ್ಮ. ಸ್ಥಾನಿ ಧರ್ಮ ಅಂದ್ರೇನು? ಸ್ಥಾನಿನಃ ದ್ರಷ್ಟು ಇವ, ಸ್ಥಾನಿನಃ ದ್ರಷ್ಟು ಇವ, ಆ ಸ್ಥಾನದಲ್ಲಿ ಅವನು ದ್ರಷ್ಟ ಆಗಿರ್ತಾನೆ ಅಂತ ಯಾವನಿದ್ದಾನೋ ಅವನು ಸ್ವಪ್ನ ಸ್ಥಾನವತಃ, ಅವನು ಸ್ವಪ್ನ ಸ್ಥಾನದಲ್ಲಿ ಇದ್ದವನು. ಹೀಗಾಗಿ ಅವನ ಧರ್ಮ ಯಾವುದು? ಸ್ವಪ್ನ ಧರ್ಮ. ಹೇಗಪ್ಪ ಉದಾಹರಣೆ ಕೊಡ್ತಾರೆ? ಯಥಾ ಸ್ವರ್ಗ ನಿವಾಸಿನ ಇಂದ್ರಾದೀನಾಂ ಸಹಸ್ರಾಕ್ಷತ್ವಾದಿ ತಥಾ ಸ್ವಪ್ನದೃಶಃ ಅಪೂರ್ವ ಅಯಂ ಧರ್ಮ. ಸ್ವರ್ಗ ನಿವಾಸ, ಸ್ವರ್ಗ ಸ್ವರ್ಗದಲ್ಲಿ ವಾಸವಾದವರು ಆ ಇಂದ್ರಾದಿಗಳ ಮಧ್ಯದಲ್ಲಿ ಸಹಸ್ರಾಕ್ಷತ್ವಾದಿ ಸಾವಿರ ಕಣ್ಣುಗಳಿಂದ ಕೂಡಿದ ಆ ಇಂದ್ರನನ್ನು ಕೂಡ, ಸಾವಿರ ಕಣ್ಣುಗಳಿಂದ ಕೂಡಿದ ಇಂದ್ರನನ್ನು ಕೂಡ ಅವರು ಅಲ್ಲಿ ಅನುಭವಿಸ್ತಾರೆ. ಆವಾಗ ಅವರೇನಾಗ್ತಾರೆ? ಸ್ವಪ್ನ ದೃಶ್ಯ. ಅವರೇನಾಗ್ತಾರೆ? ಸ್ವರ್ಗ ದೃಶ್ಯ. ಸಹಸ್ರಾಕ್ಷ ಸಹಿತವಾದ ಇಂದ್ರ ದೃಶ. ಹೌದಾ? ವೆರಿ ಗುಡ್. ಹಾಗೆಯೇ ಸ್ವಪ್ನದಲ್ಲಿ ಅವರು ಏನೇನು ಕಾಣ್ತಾರೋ ಅದು ಹೇಗೆ ಅಪೂರ್ವವೋ ಹಾಗೆ ಸ್ವಪ್ನದಲ್ಲಿ ಏನೇನು ಕಾಣ್ತಾರೋ ಅದು ಕೂಡ ಅಪೂರ್ವ. ಅದು ಅಪೂರ್ವ, ಇದು ಅಪೂರ್ವ. ಸ್ವರ್ಗದಲ್ಲಿ ಇವನು ಹೋದ ನಂತರ ಅಲ್ಲಿ ಅವನಿಗೆ ಸಾವಿರಾರು ಕಣ್ಣುಗಳಿಂದ ಕೂಡಿದ ಇಂದ್ರನು ಹೇಗೆ ಸಾಕ್ಷಾತ್ ಅನುಭವಕ್ಕೆ ಬರುತ್ತಾನೋ ಹಾಗೆಯೇ ಸ್ವಪ್ನದಲ್ಲಿ ಪ್ರವೇಶವಾದವನಿಗೆ ಸ್ವಪ್ನದ ಅನುಭವಗಳು ಕೂಡ ಅವನಿಗೆ ಲಭ್ಯವಿರುತ್ತವೆ. ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ? ಅದು ಸ್ಥಾನಿ ಧರ್ಮ, ಇದು ಸ್ಥಾನಿ ಧರ್ಮ. ಇವೆರಡು ಏನಿವು? ಸ್ಥಾನಿ ಧರ್ಮ. ಯಾವುದು ಸ್ಥಾನಿ ಧರ್ಮವೋ ಅದನ್ನ ನಮಗೆ ಸಿದ್ಧ ಮಾಡಲಿಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಅವನು ಸಾವಿರ ಕಣ್ಣುಗಳ ಇಂದ್ರನನ್ನ ಕಂಡಾನ ಅಂತಂದ್ರೆ ಸಿದ್ಧ ಮಾಡೋದು ಹೆಂಗೆ? ನಾವು ಹೋಗ್ಬೇಕಲ್ಲಿ, ನಾವು ಹೋಗ್ತೀವಿ, ಗ್ಯಾರಂಟಿ ಇಲ್ಲ. ಏಯ್, ನೀನು ಇಂದ್ರಲೋಕಕ್ಕೆ ಹೋದ ಸುಳ್ಳು ಸುಳ್ಳು ಸುಳ್ಳು ಮಾಡ್ತೋರು ಸುಳ್ಳು ಸಿದ್ಧ ಮಾಡು ಗೌರ್ಮೆಂಟ್ ಇದ್ದಂಗೆ. ಆ ಪೋದ ಹಾಕ್ಬಿಡೋದು ನಿನ್ನ ಮೇಲೆ, ಜೈಲು ಹಾಕ್ಬಿಡೋದು. ಈ ರೂಲ್ ಅದ, ರೂಲ್ ಅದ, ಅದು ನಿನ್ನ ಮೇಲೆ ಅಪವಾದ ಹಾಕಿ ಜೈಲಿಗೆ ಹಾಕಿಬಿಡೋದು. ಆಮೇಲೆ ಏನ್ರಿ ಅವು ಏನು ಕನಸು ಮನಸ್ಸಿನವ್ರು ಕೂಡ ಇಂಥವು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ, ನೀವೇನು ಹಿಂಗೆ ಮಾಡ್ಲಿಕ್ಕತ್ತೀರಿ, ನನಗೆ ಸಿದ್ಧ ಮಾಡ್ರಿ. ನಾವು ಮಾಡೇ ಇಲ್ಲ, ಮಾಡಿಲ್ಲ ಅನ್ನೋದು ಸಿದ್ಧ ಮಾಡ್ರಿ ನೀವು. ಗವರ್ಮೆಂಟ್ ರೂಲ್ಸ್ ಇದೆ, ನಮ್ಗೆ ಬಿಡ್ರಿ ನೀವು ಪ್ರೂವ್ ಮಾಡಿ. ಇಪ್ಪ ನೀವು ಸ್ವರ್ಗಕ್ಕೆ ಹೋಗಿ, ಏನ್ ಗ್ಯಾರಂಟಿ? ಪ್ರೂವ್ ಮಾಡ. ಅವ ಅಂತಾನೆ ನೀವು ಇಲ್ಲೇ ಬರ್ರಿ ಅಂತಾನೆ. ಪ್ರೂವ್ ಮಾಡಲಿಕ್ಕೆ ನೀವು ನೀವು ಹೋದಾಗ ನಿಮ್ಗೆ ಗೊತ್ತಾಗ್ತದ ಅಂತ ಹೇಳ್ತಾನೆ. ಹೋದಾಗುವುದಿಲ್ಲ, ಈಗ ಹೇಳುತ್ತೆ. ನಿನ್ನ ದೃಷ್ಟಾಂತವನ್ನೇ ನಿನಗೆ ಸಿದ್ಧ ಮಾಡಲಿಕ್ಕಾಗುವುದಿಲ್ಲ. ಸ್ವತಃ ಸಿದ್ಧ ನ ಸಿದ್ಧ ದ್ರಷ್ಟು ಸ್ವರೂಪವತ್ ತಥಾ ಸ್ವಪ್ನ ದೃಶ ಅಪೂರ್ವ ಅಯಂ ಧರ್ಮ. ಏನದು? ಇಂದ್ರಾದಿಗಳಿಂದ ಸಹಸ್ರಾರು ಕಣ್ಣುಗಳಿಂದ ಸಹಿತವಾದಂತಹ ಆ ದೃಶ್ಯ ಏನಿದೆಯೋ ಸ್ವಪ್ನ ದೃಶ್ಯ, ಅದು ಅಪೂರ್ವ ಅಯಂ ಧರ್ಮ, ಅದು ಅಪೂರ್ವವಾಗಿದೆ ಅಂತ ನೀವೇನಂತೀರೋ ಅದನ್ನ ಸ್ವತಃ ಸ್ವತಃ ಸಿದ್ಧ ದ್ರಷ್ಟು ಸ್ವರೂಪವತ್, ಅದು ನೋಡುವವನು ಅವನೇ ಆಗಿದ್ದರಿಂದಾಗಿ ಸ್ವತಃ ಅದನ್ನು ಸಿದ್ಧ ಮಾಡಲಿಕ್ಕಾಗಿ ನಮಗೆ ಆಗೋದಿಲ್ಲ. ತಾನ್ ಏವಂ ಪ್ರಕಾರಾನ್ ಅಪೂರ್ವಾನ್ ಸ್ವಚಿತ್ತ ವಿಕಲ್ಪಾನ್ ಅಯಂ ಸ್ಥಾನಿ ಸ್ವಪ್ನ ದೃಕ್ ಸ್ವಪ್ನ ಸ್ಥಾನಂ ಗತ್ವಾ ಪ್ರೇಕ್ಷತೆ. ಈ ಪ್ರಕಾರವಾದ ಅಪೂರ್ವಾದಂತಹ ಏನು ಚಿತ್ತ ವಿಕಲ್ಪಗಳಿವೆಯೋ ಅವು ಆ ಸ್ಥಾನದಲ್ಲಿ ಮಾತ್ರ ಮಹತ್ವವನ್ನು ಪಡೀತಾವೆ. ಅದು ನಿನಗೆ ಮಹತ್ವವಾಗಬೇಕಾದ್ರೆ ನೀನು ಅಲ್ಲಿಗೆ ಪ್ರಯಾಣ ಮಾಡಬೇಕಾಗ್ತದೆ. ಹಾಗೆಯೇ ಸ್ವಪ್ನವು ಕೂಡ, ಸ್ವಪ್ನ ಏನ್ ಮಾಡಬೇಕಾದ್ರೆ ಸ್ವಪ್ನ ದಿಕ್ ಸ್ವಪ್ನ ಸ್ಥಾನವು ಗತ್ವ ಪ್ರೇಕ್ಷತೆ. ಅದು ಹೀಗೆ ಅಲ್ಲಿ ಹೋಗಿ ಅವನು ಅದನ್ನು ಕಂಡನೋ, ಹಾಗೆ ಇಲ್ಲಿ ಏನಾಗ್ತದೆ ಸ್ವಪ್ನದಲ್ಲಿ ಹೋಗಿ ಇವನು ಸ್ವಪ್ನದಲ್ಲಿ ದೃಶ್ಯಗಳನ್ನು ಕಾಣ್ತಾನೆ. ಏನಂತಾರೆ ಸರ್, ಸ್ವರ್ಗ ಅಂದ್ರೆ ಒಂದು ಕನಸ. ಎಲ್ಲ ತನಕ ನೀ ಅಲ್ಲಿ ಹೋಗುದಿಲ್ಲ ಅಲ್ಲ ತನಕ? ಇಲ್ಲಿ ಕನಸು ಅಷ್ಟೇ ತಾನೆ. ಎಲ್ಲ ತನಕ ನೀ ಕನಸು ಕಾಣೋದಿಲ್ಲ ಅಲ್ಲ ತನಕ ನಿನಗೆ ಗೊತ್ತಿಲ್ಲ. ಆದ್ರೆ ನಿಂಗೆ ಅಲ್ಲಿ ಕನಸು ಅಂತ ಯಾವಾಗ ಗೊತ್ತಾಗ್ತದೆ? ಹೋಗಿ ಬಂದ ಮೇಲೆ ಗೊತ್ತಾಗ್ತದೆ. ಅಲ್ಲಿ ಹೋಗಿ ಅಲ್ಲೇ ಇದ್ದಾಗ ಏನಾಗಿರ್ತದೆ? ಅದ ಸತ್ಯ ಆಗಿರ್ತದೆ. ಕನಸಿಗೆ ಹೋಗಿ ಕನಸಿನಾಗ ಇದ್ದು ಬಿಟ್ರೆ ಅದು ಕನಸು ಅಂತ ನಿಂಗೆ ಅನ್ನಿಸೋದೇ ಇಲ್ಲ. ಏನನ್ನಿಸ್ತದೆ? ಸತ್ಯ. ಯಾವಾಗ ಕುರ್ಚಿ ಕಾಲು ಮುರಿತದ ಅವಾಗ ಗೊತ್ತಾಗ್ತದ ಓ ಹೀಗಾಗಿ ಸ್ವಪ್ನದಕ ಸ್ವಪ್ನ ಸ್ಥಾನ ಗತ್ವ ಪ್ರೇಕ್ಷತೆ ಯಥೈವ ಇಹ ಲೋಕೆ ಸುಶಿಕ್ಷಿತ ಸುಶಿಕ್ಷಿತ ದೇಶಾಂತರ ಮಾರ್ಗ ತೇನ ಮಾರ್ಗೇಣ ದೇಶಾಂತರಂ ಗತ್ವಾ ತಾನ್ ಪದಾರ್ಥಾನ್ ಪಶ್ಯತಿ ತದ್ವತ್ ಸುಶಿಕ್ಷಿತನಾಗಿದ್ದರೂ ಕೂಡ ಅವನಿಗೆ ಸ್ಥಾನವನ್ನು ಹೋಗಿ ಸೇರಬೇಕು ಅನ್ನುವ ದಾರಿ ಗೊತ್ತಿಲ್ಲದೆ ಇದ್ದಾಗ ಇನ್ನೊಬ್ಬ ಸುಶಿಕ್ಷಿತನವನಿಗೆ ಆ ದಾರಿಯನ್ನು ತೋರಿಸಿದಾಗ ಅವನು ಆ ದಾರಿಯನ್ನು ಹಿಡಿದು ಆ ಕ್ಷೇತ್ರಕ್ಕೆ ಹೋದಾಗ ಎಲ್ಲವೂ ಹೊಸದಾಗಿ ಕಾಣುತ್ತದೋ ಹಳೆದಾಗಿ ಕಾಣ್ತದೋ? ಹೊಸದಾಗಿ ಕಾಣ್ತದೆ. ಅಲ್ಲಿ ರಸ್ತೆ ಅಲ್ಲಿ ಅವನು ಓ ಆ ಓ ಹೀಗೂ ಇದ್ದಾರ ಓ ಇವರೆಲ್ಲ ಸಂಸ್ಕೃತ ಮಾತಾಡ್ತಾರೆ ಆಹಾ ಅವನ ಮುಂಚೆ ಏನೂ ಗೊತ್ತಿಲ್ಲ. ಎಲ್ಲ ಹೊಸದು. ಯಾಕೆ? ಸ್ಥಾನಿ ಧರ್ಮ. ಅದೇ ಇನ್ನೂ ಅದೇ ವಿಚಾರದಲ್ಲಿ ಇದ್ದರು ಅವರು. ತೇನ ಮಾರ್ಗೇನ ದೇಶಾಂತರಂಗತ್ವ ತಾನ್ ಪದಾರ್ಥಾನ್ ಪಶ್ಯತಿ ತ ತದ್ವತ್ ಅದೇ ಪ್ರಕಾರ ತಸ್ಮಾತ್ ಸ್ಥಾನಿ ಧರ್ಮಾಣಾಂ ರಜ್ಜು ಸರ್ಪ ಮೃಗ ತೃಷ್ಣಿಕಾದೀನಾಂ ಅಸತ್ವಂ ತಥಾ ಸ್ವಪ್ನ ದೃಶ್ಯಾನಾಮಪಿ ಅಪೂರ್ವಾಣಾಂ ಸ್ಥಾನಿ ಧರ್ಮತ್ವಮೇವ ಇತಿ ಅಸತ್ವಂ ಅತಃ ನ ಸ್ವಪ್ನ ದೃಷ್ಟಾಂತಸ್ಯ ಅಸಿದ್ಧತ್ವಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ ಓಂ ತತ್ಸತ್ ಧನ್ಯವಾದ